पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। अरे पहली वाली बात कहाँ, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿಯೊಂದಿಗೆ ಹೈನುಗಾರಿಕೆ, ಕುರಿ ಮೇಕೆ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿರುವ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಕುದುರೆಮೋತಿ ಗ್ರಾಮದ ಶರಣಗೌಡ ಮಾಲಿ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾವು ಇವತ್ತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕುದುರೆಮೋತಿ ಗ್ರಾಮದ ಒಬ್ಬ ರೈತರ ಒಟ್ಟಿಗೆ ಇದ್ದೇವೆ. ಅವರು ಶರಣಗೌಡ ಮಾಲಿ ಪಾಟೀಲ್ ಅವರು. ಇವರು ವಿಶೇಷವಾಗಿ ಕೃಷಿಯೊಂದಿಗೆ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮಾಡಿಕೊಂಡು ಒಂದಿಷ್ಟು ಸುಸ್ಥಿರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅವರ ಈ ಕೃಷಿಯ ಅನುಭವಗಳನ್ನ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಶರಣಗೌಡ ಮಾಲಿ ಪಾಟೀಲ್ ಅವರೇ. ನಮಸ್ತೆ ಸರ್. ನಮ್ಮ ರೈತ ಬಾಂಧವರಿಗೆ ನಿಮ್ಮ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ಬಂದ್ಬಿಟ್ಟು ಶರಣಗೌಡ ಮಾಲಿ ಪಾಟೀಲ್ ಅಂದ್ಬಿಟ್ಟು, ಕುಕನೂರು ತಾಲೂಕು ಕುದುರೆಮೋತಿ ಎಂಬ ಗ್ರಾಮದವನು. ನಂದು ಎಜುಕೇಷನ್ ಬಂದು ಡಿಪ್ಲೊಮೊ ಇಂಜಿನಿಯರಿಂಗ್ ಆಗಿರೋದು. ಕಂಪ್ನಿಯಲ್ಲಿ ವರ್ಕ್ ಮಾಡಿದೆ 10 ಇಯರ್ಸು. ಬಟ್ ಅದು ಮಾಡ್ಕೊಂತನ ನನಗೆ ಕೃಷಿ ಒಳಗೆ ಭಾಳ ಆಸಕ್ತಿ ಬಂತು. ಅದರಂತ ನಮ್ಮ ತಂದೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್, ಅದೇ ನಮ್ಮ ತಂದೆ ಇದೇ ನಮಗೆ ಅದು ಬಂದಿದೆ. ಬಟ್ ಆ ಒಂದು ಉದ್ದೇಶದಿಂದ ಆ ಡ್ಯೂಟಿ ಮಾಡ್ಕೊಂತಾನೆ, ಪಾರ್ಟ್ ಟೈಮು 4 ಆಡು ಟೆಗರು ಅಂತ ಮಾಡ್ಕೊತಾನೆ. ಇವಾಗ ನಾನು ಸಂಪೂರ್ಣ ಕೃಷಿ ಒಳಗೆ ತೊಡ್ಕೊಂಡಿದ್ದೇನೆ. ಈಗ ನಿಮಗೆ ಬಾಲ್ಯದಿಂದಲೂ ಕೃಷಿ ಅನುಭವ ಇತ್ತ? ಹೇಗೆ ಕೃಷಿ ಅನುಭವ? ಈ ಒಂದು 4 ಇಯರ್ಸ್ ಆಯ್ತು ಸರ್ ನಂದು ಅಂದ್ಬಿಟ್ಟು. ಬಟ್ ಅವಾಗ ಏನಿದ್ದಿಲ್ಲ, ನಮ್ಮ ತಂದೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಅಂದ್ಬಿಟ್ಟು ಅವರು ಕೃಷಿ ಒಳಗೆ ಬಹಳ ಮಹತ್ವ ಕೊಡ್ತಿದ್ರು. ಅಂದ್ರೆ ಮಾರ್ನಿಂಗ್ 4 ಗಂಟೆಗೆ ಎದ್ಬಿಟ್ಟು 6 ಗಂಟೆ ಒಳಗ ಎಲ್ಲ ತೋಟದೆಲ್ಲ ಮಾಡ್ಕೊಂಡು ತಮ್ದು ಎಂಪ್ಲಾಯ್ ಆಗಿದೆ ಡ್ಯೂಟಿಗೆ ಹೋಗ್ತಿದ್ರು. ಏನ್ ಕೆಲಸ ಮಾಡ್ತಿದ್ರು? ಅವರು PWD ಗ್ಯಾಂಗ್ ಮ್ಯಾನ್ ಇದ್ರು ಸರ್. ಅವರು ವೃತ್ತಿಯಲ್ಲಿದ್ರು ಸಹಿತ ಕೃಷಿ ಬಿಟ್ಟಿಲ್ಲ ಸರ್. ಅದ ಕಲ್ಚರ್ ಬಂದ್ಬಿಟ್ಟು ನಮ್ಮ ಮಕ್ಕಳಿಗೆ ಅಡ್ವೈಸ್, ಅವ್ರೇನ್ ಇಂಥದ್ದೇ ಮಾಡು ಅಂತ ಹೇಳಿಲ್ಲ. ಬಟ್ ಅವರು ಏನ್ ಹೇಳಿದಾರೆ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಬಟ್ ನಮ್ದು ಬಂದ್ಬಿಟ್ಟು ಡಿಪ್ಲೊಮಾ ಆಗಿ ನಮ್ದು 2012 ಕಂಪ್ನಿ ಅಪಾಯಿಂಟ್ ಆಗಿತ್ತು ಸರ್. 10 ವರ್ಷ ಮಾಡಿದೆ. ಯಾಕೋ ಅದು ಸ್ವಲ್ಪ ನಮ್ಗ ಇದು ಆಗ್ಲಿಲ್ಲ. ನನಗೆ ಏನ್ ಗೊತ್ತಿದೆ ಅದನ್ನ ಸ್ವಲ್ಪ ರೈತರಿಗೆ ಅನುಭವ ಆಗಲಿ ಇತ್ತು. ನಾನೇನ್ ಮಾಡ್ತೀನಿ, 4 ಜನ ಬಂದು ನಾನು ತಾಕಿದ್ದು ಹಂಚ್ಕೊಳ್ಳೋದು ಅಂತಾನೆ ನಾನು ಇದು ಸ್ವಲ್ಪ ಮುಂದುವರೆದಿದ್ದೀನಿ. ಸಂಪೂರ್ಣ ನನ್ನ ಉದ್ಯೋಗಕ್ಕೆ ರಾಜೀನಾಮೆ ನೀಡಿಬಿಟ್ಟು ಈಗ ಸಂಪೂರ್ಣ ಕೃಷಿ ವಿತ್ತು, ಹೈನುಗಾರಿಕೆ, ಆಡು ಸಾಕಾಣಿಕೆ, ಟಗರು ಸಾಕಾಣಿಕೆ ಮಾಡ್ತಾ ಇದ್ದೀನಿ ಸರ್ ಇವಾಗ. ಅಂದ್ರೆ ನಿಮ್ಮ ತಂದೆಯವರು ಸರ್ಕಾರಿ ವೃತ್ತಿಯಲ್ಲಿದ್ರು ಸಹಿತ ಕೃಷಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ? ಆದ್ಯತೆ ಕೊಡ್ತೀವಿ. ಇದು ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿದೆ? ಹೌದು ಸರ್. ನೀವು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಜೊತೆಗೆ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ? ಹೌದು ಸರ್. ಈಗ ವಿಶೇಷವಾಗಿ ಈ ಕುರಿ ಸಾಕಾಣಿಕೆ, ಹೈನುಗಾರಿಕೆ ಕಡೆಗೆ ಯಾಕೆ ಒಲವನ್ನು ತೋರಿಸಿದ್ರಿ ನೀವು? ಯಾಕಂದ್ರೆ ನಮಗೆ ರೈತರು ಅಂದ್ರೆ ಒಂದು 6 ಮಂತ್ ಗಟ್ಲೆನ ವೇಟ್ ಮಾಡ್ಬೇಕು ಸರ್ ನಮ್ಮ ಒಂದು ಬೆಳೆ ಬರ್ಬೇಕಂದ್ರೆ. ಹಂಗಾಗಿ ಇದೇನೋ ಪಾರ್ಟ್ ಟೈಮ್, ಏನಂದ್ರೆ ಒಂದು ಇದು ಲಾಸ್ ಆಯ್ತಂದ್ರೆ ನೆಕ್ಸ್ಟ್ ಇದು ಇದೇ ಅಲ್ಲ ಅನ್ನೋದೊಂದು ಧೈರ್ಯ, ಒಂದು ಉದ್ದೇಶಕ್ಕೆ ರೈತರಿಗೆ ಇದು ಅನುಕೂಲ ಅಂತಾನೆ ಮಾಡ್ತಾ ಇದ್ದೀನಿ. ಬಟ್ ನಾನು ಬಂದ್ಬಿಟ್ಟು ಇದನ್ನ ಮಾಡ್ಬೇಕಂದ್ರೆ ಒಂದು ಶೆಡ್ ಮಾಡಿದ್ದೀನಿ ಸರ್, ಒಂದು ಕುರಿ ಸಾಕಾಣಿಕೆಗೆ. ಒಂದು 3 ಲ್ಯಾಕ್ಸ್ ಕೊಟ್ಬಿಟ್ಟು ದುಡಿಯ ಅಮೌಂಟ್ ಅಲ್ಲಿ ಸ್ವಲ್ಪ ಉಳಿಸ್ಕೊಂಡ್ಬಿಟ್ಟು ನಾನು ಶೆಡ್ ಮಾಡಿದ್ದೀನಿ. ಅದ್ರೊಳಗೆ ಒಂದು 10 ಟೆಗರು, ಒಂದು 10 ಹಾಡು, 10 ಹೋತ್ಮರೆ, ಒಂದು 4 ಆಕಳ, ಅದನ್ನೇ ಮಾಡ್ತಾ ಇದ್ದೀನಿ ಸರ್ ಇವಾಗ. ಕೃಷಿಗೂ ಕುರಿ ಸಾಕಾಣಿಕೆಗೂ ಒಂದಿಷ್ಟು ವ್ಯತ್ಯಾಸಗಳಿದೆ ಮತ್ತು ತುಂಬಾ ನಿಗಾ ವಹಿಸಬೇಕಾಗಿರ್ತಕ್ಕಂಥ ಕ್ರಮಗಳು ಬೇರೆ ಬೇರೆ ಇರ್ತವೆ. ತುಂಬಾನೇ ಹೌದಾ? ಈ ಕುರಿ ಸಾಕಾಣಿಕೆಗೆ ಬಹಳ ಮುಖ್ಯವಾಗಿ ಕುರಿಗಳ ಆರೋಗ್ಯ ಮತ್ತು ಅವುಗಳಿಗೆ ಕೊಡುವಂತ ಪೌಷ್ಟಿಕ ಆಹಾರದ ಬಗ್ಗೆ ಸಹಿತ ಬಹಳಷ್ಟು ಜಾಗೃತಿ ವಹಿಸ್ಕೊಳ್ಬೇಕು. ಹೌದು ಸರ್, ಹೌದು. ಈ ಕುರಿಗಳಿಗೆ ಆಹಾರ ಕ್ರಮ ಏನ್ ಇಟ್ಕೊಂಡಿದ್ರಿ ನೀವು ಸರ್? ಅದ್ರ ಸಿಂಪಲ್ ಸರ್, ಏನಂದ್ರೆ 1 ಗಂಟೆ ಅರ್ಲಿ ಮಾರ್ನಿಂಗ್ ನೀಟಾಗಿ ನಾವೆಲ್ಲ ಅದನ್ನೆಲ್ಲ ಇಕ್ಕೆ ನೀಟಾಗಿ ಬಳದ್ ಬಿಟ್ಟು ಅದು 1 ಗಂಟೆ ಅವ್ರಿಗೆ ಯಾವ ಮಟೀರಿಯಲ್ ಒಂದು ದನಗಳಿಗಾಯ್ತು ನಮ್ಮ ಮರಿಗಳಿಗಾಯ್ತು ಏನು ಒಂದು ಮಟೀರಿಯಲ್ ಹಾಕಲ್ಲ ಸರ್ ನಾನು. ನನ್ನ ಮೆಥಡ್ ಸರ್ ಅದು, ನಾನೇನು ಹಸಿ ಮೇವು 2-3 ತರ ಮೇವಿದೆ ಸರ್, ಅದು ಕಟ್ ಮಾಡಿಬಿಟ್ಟು ಆ ಮರಿಗಳಿಗೆ ಹಾಕ್ತೀನಿ. ಮತ್ತೆ ರಿಟರ್ನ್ ಕಸ ಬಳದ್ಬಿಟ್ಟು ನೀಟಾಗಿ ಮತ್ತೆ ಅದನ್ನ ಹಸಿ ಮೇವು ಕೊರೆದ್ಬಿಟ್ಟು ಹಸಿ ಕಡಲೆ ಇಟ್ಟು ನೀರು ಕುಡಿಸ್ತೀವಿ ಸರ್. ನಮ್ಮ ಮರಿಗಳಿಗೆ ದನಗಳಿಗೆ ಆಯ್ತು ಇಂತ ರಾ ನೀರು ಒಟ್ಟ ಕುಡಿಸಂಗಿಲ್ಲ ಸರ್. ಹೌದು ಸರ್. ಅದ್ರೊಳಗೆ ಹಸಿ ಕಡಲೆ ಇಟ್ಟು ಮೊಸರು ನೀರು ಮತ್ತೆ ಜೀನಲ್ಲಿ ವೇಸ್ಟ್ ಆಗಿರ್ತಕ್ಕಂತ ಹಿಟ್ಟು ಹಿಟ್ಟು ಆ ಮಟೀರಿಯಲ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದ್ ಇಡಿ ಹಿಟ್ಟು ಒಂದ್ ಇಡಿ ಉಪ್ಪು ಹಳ್ಳುಪ್ಪು ಅದನ್ನ ಕಲಸಿಬಿಟ್ಟು ನಮ್ಮ ಮರಿಗಳಿಗೆ ತನಕಾಯ್ತು ಅವಕ್ಕೆ ಅವನೇ ಆ್ಯಡ್ ಮಾಡಿ ಕುಡಿಸ್ತಾ ಇದೀವಿ ಸರ್. ಅದರಿಂದ ಆರೋಗ್ಯನು ಒಳ್ಳೇದಾಗುತ್ತೆ ಸರ್ ಅವಕ್ಕೆ. ಮತ್ತೆ ಒಂದ್ ಗಂಟೆವರೆಗೂ ನಾವು ಯಾಕೆ ಮಟೀರಿಯಲ್ ಹಾಕಲ್ಲ ಅಂದ್ರೆ ತುಂಬಾನೇ ಹಸುವಾಗಿರ್ಬೇಕು. ಒಬ್ಬ ಮನುಷ್ಯನ್ಗೆ ಸ್ವಲ್ಪ ಲೇಟ್ ಆಗಿ ವರ್ಕ್ ಕಿಕ್ ಮಾಡದೆ ತುಂಬಾ ಹಸು ಹೋಗುತ್ತಲ್ಲ ಸರ್. ನಮ್ ರೈತ ಬಾಂಧವ್ರಿಗೆ ಹೇಳೋದಿಷ್ಟೇ, ಬಟ್ ಅವ್ರೇನು ಪಾಪ ಮುಂಜಾನೆ ಅವಕ್ಕೆ ಹಾಕೋದು ಅದರಿಂದ ಸರ್ ಮಟೀರಿಯಲ್ ವೇಸ್ಟ್ ಆಗುತ್ತೆ. ಹೆಲ್ದಿ ಬರಂಗಿಲ್ಲ ದನಗಳು. ಹಂಗಾಗ್ಬಿಟ್ಟು ಒಂದ್ ಗಂಟೆವರೆಗೂ ಯಾವ ದನಗಳಿಗಾಯ್ತು ಎತ್ತಾಯ್ತು ಮರಿಗಳಿಗಾಯ್ತು ಮಟೀರಿಯಲ್ ಹಾಕ್ಬಾರ್ದು ಹನ್ನೆರಡು ಒಂದ್ ಗಂಟೆವರೆಗೂ. ಯಾಕಂದ್ರೆ ನೀಟಾಗಿ ಅವು ತಿನ್ಬೇಕಂದ್ರೆ ಒಂದ್ ಗಂಟೆವರೆಗೂ ನಾವು ಯಾವ್ದೇ ತರ ಮಟೀರಿಯಲ್ ಹಾಕ್ಬಾರ್ದು. ಒಂದ್ ಗಂಟೆಯಿಂದ ನಮ್ಮ ಮಟೀರಿಯಲ್ ಏನಿದ ಒಂದು 3 times ಮೇವಿದೆ ಸರ್ ನಮ್ಮಲ್ಲಿ. ಒಂದು ಮುಳ್ಸಜ್ಜಿ ಅಂತಾನೆ ಒಂದು ಸ್ಮೂತ್ ಒಂದು ಹಾರ್ಡ್ನೆಸ್ ಅಂತ ಬರುತ್ತೆ, ಅದನ್ನೇ ನೀಟಾಗಿ ಕಟ್ ಮಾಡಿಬಿಟ್ಟು ಹಾಕ್ತಿವಿ ಸರ್ ಒಂದ್ ಗಂಟೆಗೆ. ಒಂದ್ ಗಂಟೆಯಿಂದ ಮತ್ತೆ 6 ಗಂಟೆವರೆಗೂ ಅದು ಹಸಿ ಮೇವು ಮೇಯ್ತೇವೆ ಸರ್. ಮತ್ತೆ ಅದೇ ಹಸಿ ಮೇವು ಏನೈತಿ ಮರಿಗಳಿಗೆ ಹಾಕಿದ್ದು ಅದೇ ಮತ್ತೆ ನಮ್ಮ ದನಗಳು ತಿಂತಾವು ನೈಟ್ ಎಲ್ಲ. ಮತ್ತೆ 6 ಗಂಟೆಗೆ ನಾವು ಹೋಗ್ತೇ ಹಸಿ ಕಡ್ಲಿ ಇಟ್ಟು ನೀರು ಕುಡಿಸಿಬಿಟ್ಟು ಮತ್ತೆ ಒಂದೊಂದ್ಕ ಒಂದೊಂದ್ ಸೇರ್ ಮೆಕ್ಕೆಜೋಳ ಇಡ್ತೀವಿ ಸರ್ ನಾವು. ಅಂದ್ರೆ ಕ್ರಮೇಣ ಒಂದು ಮರಿ ಸಣ್ಣ ಇದಾವಾಗ ಅಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ರಮೇಣವಾಗಿ. ನೆಕ್ಸ್ಟ್ ದೊಡ್ಡವಾದಂಗಲ್ಲ ಒಂದ್ ಸೇರು ಒಂದೂವರೆ ಸೇರು ಈ ತರ ಅದೇ ತರ. ಮತ್ತೆ ಮತ್ತೆ 6 ಗಂಟೆಯಿಂದ 7 ಗಂಟೆ 1 hour ಒಳಗೆ ಕಾಳು ತಿನ್ಬಿಟ್ಟು ಕ್ಲೋಸ್. ಮತ್ತೆ ನೈಟ್ ಏನಿದೆ ಸರ್ ಅದು ಒಂದು 6 materials ಇದೆ ಸರ್. ಅದು ಏನು ಒಟ್ಟು ಅಂತ ಕಡ್ಲಿ ಒಟ್ಟು ಉಳ್ಳಾಗಡ್ಲಿ ಒಟ್ಟು ಮತ್ತೆ ಅದು ಎಲ್ಲ ಮಿಕ್ಸ್ ಆಗಿಬಿಟ್ಟು ಅದನ್ನ ಉಪ್ಪು ಹಾಕಿ ಒಟ್ಟಿರ್ತೀವಿ ಸರ್ ಒಂದ್ ಕಡೆ ಸ್ಟಾಕ್ ಮಾಡಿಬಿಟ್ಟು. ಅದನ್ನ ಆಡ್ ಮಾಡಿ ನೈಟ್ 1 puttie ಹಾಕಿದ್ರೆ ನಾಳೆ 1 ಗಂಟೆವರೆಗೂ ಆ ಮರಿ ಹತ್ರ ಹೋಗಲ್ಲ ನಾವು. ಮಧ್ಯಾಹ್ನದವರೆಗೂ ನೀವು ಯಾವುದೇ ಆಹಾರ ಏನಿಲ್ಲ. ನಮ್ಗೆ ಟೈಮ್ ಸೇವ್ ಆಗುತ್ತೆ ಸರ್ ಮುಂಜಾನೆ. ಅದೇ ಮುಂಜಾನೆ ಅರ್ಲಿ ಮಾರ್ನಿಂಗ್ ನಾವು 5 ಗಂಟೆಗೆ ಎದ್ದು ಬಿಟ್ಟು ಅವಕ್ಕೆಲ್ಲ ಕಸ ಬಳದ್ಬಿಟ್ಟು ಮತ್ತೆ ಹಾಲ್ನ ಹಿಂಡಿ ಬಿಟ್ಟು ಡೈರಿಗೆ ಹಾಕಿಬಿಟ್ಟು ಮತ್ತೆ 1 ಗಂಟೆವರೆಗೂ ಅವ್ರ ತಾಕ ಹೋಗಲ್ಲ. ಮತ್ತೆ ನಮಗ ಮುಂಜಾನೆ 7 ಗಂಟೆಯಿಂದ 10 ಗಂಟೆವರೆಗೂ ಕೃಷಿ ಒಳಗೆ ತೊಡ್ಕೊಂತೀವಿ ಕ್ಲೋಸ್ ಸರ್. 10 ಗಂಟೆ 3 times ಒಂದ್ ಟೈಮ್ ಮಾಡ್ಬೇಕು ವರ್ಕ್ ಅಷ್ಟೇ. ಮತ್ತೆ ಬಿಸಿಲು ಟೈಮ್ ನಲ್ಲಿ ಮತ್ತೆ ರೆಸ್ಟ್ ಮಾಡ್ತೀವಿ ಸರ್. ಮತ್ತೆ ನೆಕ್ಸ್ಟ್ 4 ಗಂಟೆಯಿಂದ ಕೇನ್ ಮಾಡ್ಬೇಕು ಮಾಡ್ಬಿಟ್ಟು ಮತ್ತೆ ಬಿಡು ಟೈಮ್ ಅಲ್ಲಿ ನಮ್ ಕೃಷಿ ಒಳಗೆ ನೋಡ್ಕೊಂತೀವಿ ಸರ್. ಸೊ ಹೀಗಾಗಿ ನಿಮ್ಗೆ ಕೃಷಿ ಕೆಲಸಕ್ಕೆ ಅನುಕೂಲ ಇದು. ಹೌದು ಸರ್, ಕೃಷಿ ಒಳಗೂ ಟೈಮಿಂಗ್ ಸಿಗುತ್ತೆ, ವಿತ್ ನಮ್ಗೆ ಸೇವ್ ಆಗುತ್ತೆ ಟೈಮಿಂಗ್. ಜೊತೆಗೆ ಆಹಾರ ಸತ ವೇಸ್ಟ್ ಆಗಲ್ಲ ಅಂದ್ರೆ ತುಂಬಾ ಹಸು ಆಗ್ಬೇಕು ಸರ್. ದನಗಳಿಗಾಯ್ತು ಮರಿಗಳಿಗಾಯ್ತು ತುಂಬಾ ಹಸು ಆಗ್ಬೇಕು. ಮನುಷ್ಯನ್ಗೆ ಹಸು ಆದ ತಕ್ಷಣ ಎಲ್ಲ ಏನ್ ಕೊಟ್ರು ತಿನ್ಬಿಡ್ತಾನೆ. ಆ ಉದ್ದೇಶದಿಂದ 30 ಮರಿಗಳು ಇದಾವ ಅಂದ್ರೆ ಆ ಮಟೀರಿಯಲ್ ತಿಂದ್ ಬಿಟ್ಟದ್ದು 4 ಆಕಳ ತಿಂತ ಇದಾವ ಸರ್ ನಮ್ಗೆ ನೋಡಿ. ಅಂದ್ರೆ ಅದು ಏನು ನಾವು ಗೋದ್ಲಿ ಒಳಗೆ ಹಾಕಿರ್ತೇವಲ್ಲ ಆ ಗೋದ್ಲಿ ಮೇಲೆ ಏನು ಹತ್ತಂಗಿಲ್ಲ, ಅವು ಏನು ಇಕ್ಕಿ ಇಕ್ಕಿ ಏನು ಬೀಳಂಗಿಲ್ಲ. ಬಟ್ ಆ ಮಟೀರಿಯಲ್ ಏನು ವೇಸ್ಟ್ ಆಗಲ್ಲ. ಅವು ಏನ್ 2 ಎತ್ತುಗಳು 3 ಆಕಳುಗಳು ಇದಾವ ಸರ್, ಅವು ತಿಂತಾವು, ಅದನ್ನು ವೇಸ್ಟ್ ಆಗಂಗಿಲ್ಲ ನಮ್ಗೆ. ಅದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಯಾವಾಗ್ಲಿಂದ ಶುರು ಮಾಡಿದ್ರೆ ಎಷ್ಟು ವರ್ಷ ಆಯ್ತು ಇದು? ಈಗ ಒಂದು ನಾವು ಚಿಕ್ಕವನಿದ್ದಾಗಿದ್ದೆ, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ 1-2 ಈ ತರ ಮೇಯಿಸ್ಬಿಟ್ಟು ನಮ್ಮ ಎಜುಕೇಶನ್ಗೆ ಆ ಅಮೌಂಟ್ ಇಟ್ಕೊಂತಿದ್ವಿ ಸರ್ ನಾವು ಮೊದಲೇ. ಎಲ್ಲ ಸರ್ ಈಗ ನೀವು ಒಂದ್ ಶೆಡ್ ತರ ಮಾಡ್ಕೊಂಡಿದ್ದೀರಿ? ಹೌದು ಸರ್. ಈಗ ಎಷ್ಟು ಇದಾವೆ ಈಗ ನಿಮ್ಮಲ್ಲಿ? ಇವಾಗ ನಮ್ಮಲ್ಲಿ 1-10 ಟಗರು ಇದ್ದಾವು, 1-10 ಓತ್ಮರಿ ಇದಾವು, 1-5 ಆಡುಗಳು ಇದಾವೆ ಸರ್. ಹೌದು. ಈಗ 2 ವರ್ಷದ ಅನುಭವ ನಿಮ್ಗೆ ಏನ್ ಅನಿಸ್ತಾ ಇದೆ? ಕುರಿ ಅಥವಾ ಈ ಟಗರು ಸಾಕಾಣಿಕೆ ಆಡು ಸಾಕಾಣಿಕೆಗಳಿಂದ ಆರ್ಥಿಕ ವಹಿವಾಟು ಹೆಚ್ಚಳ ಆಗಿರ್ದೀಯಾ? ತುಂಬಾನೇ ಇಂಪ್ರೂವ್ ಆಗಿದೀವಿ. ಯಾವ ರೀತಿ ಅನುಭವ ಕೊಟ್ಟಿದೆ ಈಗ? ಯಾಕಂದ್ರೆ ಅಲ್ಲಿ ನಾನು ಮಾಡಕೊಂತ ಜಾಬ್ ಅಲ್ಲಿ 15-20 ಸ್ಯಾಲ್ರಿ ತಗೊಂತಿದ್ದೆ ಸರ್. ಹೌದು. ಇದ್ರಲ್ಲಿ ಬಂದ್ಬಿಟ್ಟು ನನಗೆ ಹಾಕಳದ್ದು ನಂಗೆ ಪ್ಲಸ್ ಸಿಗುತ್ತೆ ಹಾಲು. ನೆಕ್ಸ್ಟ್ ಇವಲ್ಲಿ 30 ಮರಿಗಳಿದಾವಲ್ಲ ಎಲ್ಲ ಮಟೀರಿಯಲ್ ಅದು ಎಲ್ಲ ತೆಗೆದು ಬಿಟ್ಟು ನನಗೆ 1 ಮರಿಗೆ 1000 rupees ಉಳಿತೈತೆ ಸರ್ ಪರ್ ಮಂತ್. ಓಹೋ. ಅಂದ್ರೆ 20 ಮಾಡ್ಕೊಂಡ್ರೆ 20,000, 30 ಮಾಡ್ಕೊಂಡ್ರೆ 30,000 ಪರ್ ಮಂತ್. ಯಾವ ಎಂಪ್ಲಾಯಿಗೂ ಕಡಿಮೆ ಇಲ್ಲ ಸರ್. ಸಾಮಾನ್ಯವಾಗಿ ಯುವಕರಲ್ಲಿ ಕೆಲವೊಂದು ಚಾಲೆಂಜಸ್ ಬಂದ್ಬಿಡ್ತವೆ. ನೀವು ಡಿಪ್ಲೊಮಾ ಓದ್ಕೊಂಡಿದ್ದೀರಿ. ಹೌದು ಸರ್. ಒಂದು ಒಳ್ಳೆ ಪೊಸಿಷನ್ ಅಲ್ಲೂ ಇದ್ದೀರಿ, ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಹೌದು ಸರ್. ಈ ಕೃಷಿ ಮತ್ತೆ ಈ ತರದ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಅಂದಾಗೆ ಕೆಲವರು ಈ ವಿಚಾರಗಳಿಗೆ ಮೂಗ್ ಮುರಿಯೋ ಜನರೇಷನ್ ಇದೆ. ಅಂದ್ರೆ ಇದನ್ನ ಅಸಡ್ಡೆಯಿಂದ ಕಾಣುವಂತ ಜನರೇಷನ್ ಇದೆ. ಇದು ನಿಮ್ಗೆ ಇದನ್ನ ಫೇಸ್ ಮಾಡಿದಿರ ಯಾರಾದ್ರೂ? ಏನ್ ಗೌಡ್ರೆ ನೀವು ಹೆಂಗೋ ಇದ್ರಿ, ಆರಾಮಾಗಿ ಇದ್ಬಿಟ್ಟು ಇದನ್ನ ಯಾಕೆ ಮಾಡ್ತಾ ಇದೀರಿ ಅಂತ ಈ ತರ ಪ್ರಶ್ನೆಗಳು ಬಂದು ನಿಮ್ಗೆ ಯಾವಾಗಾದ್ರು? ತುಂಬಾನೇ ಬಂದಿದ್ದಾವೆ. ಹಿಂಗಲ್ಲ, ಸೌತ್ ಆಫ್ರಿಕಾ, ಕೋಲ್ಕತ್ತಾ, ಗೋವಾ, ಮೂರ್ ಪಾಯಿಂಟಲ್ಲಿ ವೀಕ್ಲಿ ಒಂದ್ ನಂಗ್ ಮೇಲ್ ಬರ್ತಾ ಇದಾವ ಸರ್. ಬಟ್ ಅಂದ್ರೆ ನಾನ್ ಜಾಬ್ ಮಾಡ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಕಂಪ್ನಿ ಒಳಗೆ. ಅಲ್ಲಿ ಒಂದು 12 ಇಯರ್ಸ್ ಎಕ್ಸ್ಪೀರಿಯನ್ಸ್ ಸರ್ ನಂದು. ನಾನ್ ಏನು ಅದು ಬೇಸಿಕಲಿ ಏನ ಕಂಪ್ನಿ ಏನು ಇದು ಆಯ್ತು, ಬೇಸಿಕಲ್ಲೇ ನಾನೇ ಇರೋದು ಅಲ್ಲಿ. ಡಿಪ್ಲೊಮಾ ಮುಗಿದ ತಕ್ಷಣ ಅಲ್ಲೇ ನನಗೆ ಇದು ಆಗಿರೋದು. ಬಟ್ ಅದು ಅಲ್ಲಿ ಯಾಕೆ ನಾನು ಅದನ್ನು ಇದು ಮಾಡಿದೆ ಅಂದ್ರೆ, ಇದೇ ಒಂದು ಡ್ಯೂಟಿ ಅಂದ್ರೆ ಒಂದೇ ಇದರಲ್ಲಿ ಇರಬೇಕಾಗುತ್ತೆ. ಇಲ್ಲಿ ನಾನು ಇದು ಮಾಡಿದೆ ಅಂದ್ರೆ ಕೃಷಿ ಒಳಗೆ ಒಂದಲ್ಲ 10 ಕೆಲಸ ಮಾಡ್ಬೋದು ನಾನು. ಇವಾಗ ಅಲ್ಲಿ 20,000ಕ್ಕೆ ನಾನು 10-12 hours ನಾನು ಅವರ್ ಕಳಿಬೇಕಾಗುತ್ತೆ. ಅದೇ ನಮ್ಮ ಕೃಷಿ ಒಳಗೆ ತುಂಬಾನೇ ಇಂಪ್ರೂವ್ ಆಗ್ಬೋದಲ್ಲ ನಾನು ದೇಶಕ್ಕೆ. ನಾನು ಕೃಷಿ ಒಳಗೆ ತುಂಬಾನೇ ಇದಾಗಿದ್ದೀನಿ ಸರ್. ಮನೆಯಲ್ಲಿ ನಿಮಗೆ ಇದಕ್ಕೆ ಸಹಕಾರ ಸಿಕ್ತಾ? ತುಂಬಾನೇ ಸರ್. ನಿಮ್ಮ ತಾಯಿ? ತಾಯಿ, ನಮ್ಮ ತಮ್ಮ ಇದ್ದಾನೆ. ಬಟ್ ಅವನು ಏನ್ ಹೇಳಿದ್ರು ತಪ್ಸಲ್ಲ ಸರ್. ಅವ್ನು ನಾನು ಏನಂದ್ರೆ ಈಗ ಇದ್ರಲಿಂದಾನೇ ನಾನು ಇದು ಮಾಡ್ತಲ್ಲ, ಒಂದು 40 lakhs rupees ಮನೆ ಕಟ್ಸ್ತಾ ಇದೀವಿ. ಇದರಿಂದಾನೇ ಮತ್ತೆ ಇಲ್ಲೆಲ್ಲ ಇದಾರೆ ನಮ್ಮ ರೈತರು ಗೊತ್ತು ಅವ್ರಿಗೆ. ಇದೇ ಇದ್ದಾನೆ ನಮ್ಗೆ ಎಷ್ಟಾಗುತ್ತೆ ನಮ್ಗೆ ಎಲ್ಲ ದುಡ್ಡು ಇದು ಮಾಡಿಬಿಟ್ಟು 1 year ಎಂತ ನಮ್ ಕಡಿಮೆ ಕಡಿಮೆ ಮರಿ ಒಳಗೆ ಒಂದು 5 lakhs ತೆಗಿತೀವಿ ಸರ್ ನಾವು ಪ್ರತಿ ವರ್ಷ. ಎಸ್ ಸರ್. ಈಗ ಇರ್ತಕ್ಕಂತ ಮರಿಗಳ ಸಂಖ್ಯೆಗೆ ಅನುಗುಣವಾಗಿ ಅಷ್ಟು ತೆಗಿತೀರಿ. ಇನ್ನು ನೀವು ಹೆಚ್ಚು ಮಾಡಿದ್ರೆ ಇನ್ನು ಹೆಚ್ಚು ಹೆಚ್ಚು ಲಾಭ ಜಾಸ್ತಿ ಮಾಡಬಾರ್ದು ಸರ್ ಆಕ್ಚುಲಿ. ಅಂದ್ರೆ ನಮಗೆ ಅವನ್ನ ಸ್ವಲ್ಪ ಇದು ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಮೆಟೀರಿಯಲ್ ಮೇಂಟೆನೆನ್ಸ್ಗೂ ತುಂಬಾನೇ ಇದಾಗುತ್ತೆ. ನಾವ್ ಎಷ್ಟು ಕಡಿಮೆ ಇರ್ತಾವೋ ಅದನ್ನೇ ಅದೇ ರೈಸ್ನೊಳಗೆ ಹಾಕೋಬಹುದು ನಾವು, ಏನ್ ತೊಂದರೆ ಇಲ್ಲ. ಇವುಗಳಿಗೆ ಏನಾದ್ರೂ ಕಾಯಿಲೆ ಗೀಲೆ ಬಂತು ಅಂದ್ರೆ ಇವುಗಳನ್ನೆಲ್ಲ ಹೇಗೆ ನೀವು ಅಂದ್ರೆ? ನಾನು ಆಕ್ಚುಲಿ ಸರ್ ಇಲ್ಲಿವರೆಗೂ ಒಂದು 3-4 ವರ್ಷ ಆಯ್ತು, ಒಂದು ಟ್ಯಾಬ್ಲೆಟ್ ಕೂಡ ನಮ್ಮ ಮರಿಗಳಾಯ್ತು ದನಗಳಾಯ್ತು ಹಾಕಿಲ್ಲ ಸರ್. ಹಾಕಿಲ್ಲ ಅಂದ್ರೆ ಅದಕ್ಕೆ ಉದಾಹರಣೆ ನಾನು ಇರ್ತಕ್ಕಂತ ನೀಟ್ನೆಸ್ ಸರ್. ಅಲ್ಲಿ ಪ್ರತಿ ದಿನಾನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ಬಿಟ್ಟು ಫಸ್ಟ್ ಅದಕ್ಕೆ ಪ್ರಿಫರೆನ್ಸ್ ಕೊಡ್ತೀನಿ ಸ್ವಚ್ಛತೆಗೆ. ಸ್ವಚ್ಛತೆ ದಿನ ನಿತ್ಯನೋ ದಿನ ನೀಟಾಗಿ ಆದ್ಬಿಟ್ಟು ದಿನ ನಿತ್ಯನೂ ಫ್ಲಶ್ ಮಾಡಿಸ್ತೀವಿ ಸರ್. ನಾವೆಲ್ಲ ಒಂದು ಇಕ್ಕಿ ಕಾಳುನು ಬೀಳಂಗಿಲ್ಲ ಸರ್ ಅಲ್ಲಿ. ಎನಿ ಟೈಮ್ 24 hours ಯಾವಾಗ ಅದ್ರ ಬಂದ್ ನೋಡಿ ಹಂಗೆ ಇರುತ್ತೆ. ಅಷ್ಟು ತುಂಬಾನೇ ಖುಷಿ ಅಷ್ಟು ಅದರಿಂದ ಮಾಡೋದ್ರಿಂದ. ಅದರಿಂದ ತುಂಬಾನೇ ನಂಗೆ ಹೆಲ್ಪ್ ಆಗಿದೆ. ಬಟ್ ರೈತರಿಗೂ ಇನ್ನು ಎಷ್ಟು ಬಂದ್ರೆ ನಾನು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ಸರ್, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು. ಬಟ್ ರೈತರಿಗೆ ಗೊತ್ತಿಲ್ವಲ್ಲ. ಈಗ ಈ ಕುರಿಗಳು ಒಂಥರ ಸಂಚಾರಿ ಗೊಬ್ಬರ ಘಟಕಗಳಿದ್ದಂಗೆ. ಹೌದು ಸರ್. ಹೌದಾ? ಈಗ ಇದರ ಗೊಬ್ಬರವನ್ನೆಲ್ಲ ನೀವು ಸ್ಟಾಕ್ ಮಾಡ್ಕೊಂಡು ನಿಮ್ಗೆ ಮಳಕೆ ಮಾಡ್ಕೊಳ್ತಿರೋ ಅಥವಾ ಬೇರೆಯವ್ರಿಗೆ ಮಾರಾಟ ಮಾಡ್ತಿರೋ ಹೇಗೆ? ಇದನ್ನ ಗೊಬ್ಬರ ಅಂದ್ರೆ ಸರ್ ನೀಟಾಗಿ ಒಂದತ್ತಕ ಸ್ಟಾಕ್ ಮಾಡ್ಬಿಟ್ಟು ಎಷ್ಟು ಬೇಕು ನಮ್ಮ ಭೂಮಿಗೆ ಎಲ್ಲಾನು ಸ್ಪ್ರೇ ಮಾಡಿಬಿಟ್ಟು ಉಳ್ಕಿದ್ದೇನೈತೆ ನಮಗೆ ಒಟ್ಟು ಅಥವಾ ಕಾಳಿಗೆ ಕೊಡ್ತೀವಿ ಸರ್ ನಾವು. ಬಟ್ ಅದನ್ನ ದುಡ್ಡಿಗೆ ಏನು ಮಾರ್ಕೊನಲ್ಲ. ಬಟ್ ನಮಗೆ ಏನು ಬೇಕು, ನಮಗೊಂದು ಮಟೀರಿಯಲ್ ಕಡ್ಲಿ ಬಳ್ಳಿ ಈ ಥರ ಬೇಕು, ಈ ಥರ ಬಂದಲ್ಲಿ ನಮ್ಗೆ 1 tractor 2 tractor ಕೊಟ್ಟರೆ ಆ ರಿಟರ್ನ್ ಒಳ್ಳೆ ನಮಗೆ ಮಟೀರಿಯಲ್ ಕೊಡ್ತಾರೆ ಒಟ್ಟು ಈ ಥರ. ಈಗ ನಿಮ್ಮ ಈ ಟಗರು ಆ ಮೇಕೆ ಅಥವಾ ಆಡು ಇವುಗಳನ್ನ ಮಾರಾಟ ಮಾಡೋದಕ್ಕೆ ಎಲ್ಲಿ ಮಾರ್ಕೆಟಿಂಗ್ ಆಗ್ತದೆ ನಿಮ್ಗೆ? ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರಾ ಅಥವಾ ನೀವೇ ಎಲ್ಲಿಗಾದ್ರೂ ತಗೊಂಡೋಗಿ ಮಾರಾಟ ಮಾಡ್ತೀರಾ ಹೇಗೆ? ಆಕ್ಚುಲಿ ನಾವು ತಗೊಂಡ್ ಬರೋದ್ ಬಿಟ್ಟು ಕುಕ್ಕನಪಳ್ಳಿ ಅಥವಾ ಗುದ್ಗುಂಪ ಸರ್ ಅಲ್ಲಿ ನಾವು ಪರ್ಚೇಸ್ ಮಾಡೋದು. ನೀವು ಮರಿಗಳನ್ನ ಖರೀದಿ ಮಾಡೋದು. ಬಟ್ ನಾನು ಅವನು ಕೊಡ್ಬೇಕಾದ್ರೆ ನಾ ಎಲ್ಲಿ ಹೋಗಲ್ಲ, ಇಲ್ಲೇ ಬರ್ತಾರೆ. ನನಗೆ ಒಂದು 20-30 ಜನ ಕಸ್ಟಮರ್ಸ್ ಇದಾರೆ. ಬಟ್ ಆಕ್ಚುಲಿ ಇನ್ನು ನನಗೆ ತುಂಬಾನೇ ಬೇಡಿಕೆ ಇದೆ ನಮ್ಮ ಮಟೀರಿಯಲ್ ಇಂದ. ಬಟ್ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಕೊಡ್ತಾ ಇದ್ದೀನಿ ಸರ್. ಇವಾಗ ಆಮೇಲೆ ನೀವು ಇದ್ರೊಟ್ಟಿಗೆ ಕೃಷಿ ಏನು ಇದೆ ಅಲ್ವಾ, ಏನೇನು ಬೆಳೀತಾ ಇದ್ರಿ ನೀವು? ತುಂಬಾ ಆಸಕ್ತಿಯಿಂದ ಈ ಬೆಳೆ ನಮ್ಮ ಈ ವಾತಾವರಣಕ್ಕೆ ಉತ್ತಮವಾಗಿ ಬರ್ತದೆ, ಉತ್ತಮ ಇಳುವರಿ ತೆಗಿಬಹುದು ನಾನು, ಮತ್ತೆ ಇದಕ್ಕೊಂದು ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿರ್ಲಿ, ಎಲ್ಲ ಸಿಗಬಹುದು, ಈ ರೀತಿ ಆಲೋಚನೆಗಳಿಂದ ಯಾವ್ಯಾವ ಬೆಳೆಗಳನ್ನ ಬೆಳಿತಿದ್ರಿ ನೀವು? ಇದು ನಾನು ಹೂವ ಬೆಳಿತೀನಿ ಸರ್. ನೆಕ್ಸ್ಟ್ ಮೆಣಸಿನಕಾಯಿ, ಮೆಕ್ಕೆಜೋಳ, ಯಾವುದೇ ತರ ನಾನು ಮಾರ್ಕೆಟ್ಗೆ ಏನು ಕೊಡಲ್ಲ ಸರ್. ನಾನು ಈ ಕಾಳು ಬಂದ್ಬಿಟ್ಟು ಎಷ್ಟೇ ಬಂದ್ರೆ ನಮ್ಮ ಮರಿಗಳಿಗೆ ದನಗಳಿಗೆ ಇಟ್ಕೊಂತೀನಿ. ಇವಾಗ ಒಂದು 100 pieces ಮೆಕ್ಕೆಜೋಳ ಬೆಳೆದಿವಿ ಅಂದ್ರೆ ಒಂದು 50,000 ನಾವೆಲ್ಲ ಖರ್ಚು ಮಾಡಿಬಿಟ್ಟು ತೆಗೆಯಲ್ಲ ಸರ್. ನಾವು ಅದೇ ಮಟೀರಿಯಲ್ ನಾನು ಸ್ಟಾಕ್ ಮಾಡ್ಕೊಂಡ್ಬಿಟ್ಟು ನಮ್ಮ ದನಗಳಿಗೆ ಮರಿಗಳು ತಿಂದ್ರೆ 1-2 lakh ದುಡ್ತೀವಿ ಸರ್. ಇಲ್ಲಾಂದ್ರೆ ನೀವು ಹೊರಗಡೆ ತರಬೇಕಾಗ್ತದೆ ಅವುಗಳಿಗೆ. ಮೆಕ್ಕೆಜೋಳ ತುಂಬಾ ದೊಡ್ಡ ಮಟ್ಟದಲ್ಲಿ ಹಾಕ್ತೀರಿ, ಮತ್ತೆ ಅವಕ್ಕೆಲ್ಲ ಮಾರಾಟ ಮಾಡೋಕೆ ಹೋಗೋದಿಲ್ವಾ? ಎಷ್ಟಿದ್ರು ಅಷ್ಟು ಸ್ಟಾಕ್ ಹೆಂಗೆ ಒಂದು 100 packets ಉಳಿಸ್ಕೊಂಡು ಸರ್, ಉಳಿಕೆದ್ದು ಎಲ್ಲ ಮಾರ್ಕೆಟ್ ಕೊಡ್ತೀವಿ. ಹೂವಿನ ವ್ಯಾಪಾರದ ಬಗ್ಗೆ ಹೇಳಿ, ಹೂವು ಯಾವ ತರದ ಹೂ ನೀವು ಬೆಳಿತೀವಿ? ನಾವು ಒಂದೇ ಒಂದು ಸರ್ ಗಲಾಟಿ ಅಂತ ಬೆಳಿತಾ ಇದ್ದೀನಿ ಸರ್. ಈಗ ಪ್ಲೇಸ್ ಇರ್ಲಾರ್ದಕ್ಕೆ ನನಗೆ ಸ್ವಲ್ಪ ಈಗ 1 year ಆಯ್ತು ಅಷ್ಟೇ ತಗೊಂಡಿಲ್ಲ. ಆ ಗಲಾಟೆ ಹೂವು ಬಂದ್ಬಿಟ್ಟು ನನಗೆ 30 per day ಅದು ಅಮಾವಾಸ್ಯ ಇರಲಿ ಹುಣ್ಣಿಮೆ ಇರಲಿ ಅದು ಜಾಸ್ತಿನೇ ಇರಲಿ ಕಡಿಮೆ ಇರಲಿ ಕೊಪ್ಪಳದಲ್ಲಿ ಒಂದು ಮಾರ್ಕೆಟ್ ಕಂಟಿನ್ಯೂ ಒಂದು ಅಂಗಡಿಗೆ ನಾವು ಕೊಟ್ಟು ಬಿಡ್ತೀವಿ ಸರ್. ಅಂದ್ರೆ 30 rupees per 1 kilo ನಿಮ್ಮ ಕುಟುಂಬಕ್ಕೆ ಬೇಕಾಗುವಂತ ಆಹಾರ ಬೆಳೆಗಳು ಏನೇನು ಬೆಳ್ಕೊಳ್ತೀರಿ? ಟೊಮೊಟೊ ಬೆಳಿತೀವಿ ಸರ್, ಚಿಲ್ಲಿ ಬೆಳಿತೀವಿ, ಮೆಣಸಿನಕಾಯಿ. ಬಟ್ ಅದನ್ನ ನಾವು ಮಾರ್ಕೆಟ್ಗೆ ಅದನ್ನ ವರ್ಷಾನುಗಟ್ಟಲೆ ಹಣ್ಣುಗಾಯಿ ಬಿಟ್ಬಿಟ್ಟು ಅದೇ ಕಾರಣ ನಾವು ಯೂಸ್ ಮಾಡ್ತೀವಿ ಸರ್ ಮನೆಯಲ್ಲಿ ಎಲ್ಲ ಮಟೀರಿಯಲ್. ಈಗ ನಿಮ್ಮಂತಹ ಎಷ್ಟೋ ಯುವಕರು ಓದ್ಕೊಂಡಿರ್ತಾರೆ, ಏನೋ ಮಾಡ್ತಿರ್ತಾರೆ, ಅಥವಾ ಎಲ್ಲೋ ಕೆಲಸಕ್ಕಂತೂ ಹುಡುಕಾಡ್ತಿರ್ತಾರೆ, ಮತ್ತೆ ಅವ್ರಿಗೆಲ್ಲೋ ಕೆಲಸ ಸಿಗೋದಿಲ್ಲ. ಆದರೆ ಅವ್ರಿಗೆ ಭೂಮಿ ಇರ್ತದೆ, ಎಲ್ಲೋ ಒಂಥರ ಅತಂತ್ರ ಸ್ಥಿತಿಯಲ್ಲೂ ಒದ್ದಾಡುವಂಥ ಪರಿಸ್ಥಿತಿಗಳು ಕೆಲವೊಮ್ಮೆ ಎದುರಾಗ್ತವೆ. ಅಂಥ ಯುವಕರ ಬಗ್ಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ಅವರು ಯಾವ್ಯಾವ ಹಂತದಲ್ಲಿ ಈ ಥರದ ಎಚ್ಚರಿಕೆ ಹೆಜ್ಜೆಗಳನ್ನು ಇಡೋದು ಸೂಕ್ತ ಅಂತದ್ದು? ಆ್ಯಕ್ಚುಲಿ ಬಂದುಬಿಟ್ಟು ಇದು ಏನು ಹೈನುಗಾರಿಕೆ ಮತ್ತು ಟಗರು ಸಾಣಿಕೆ ಅನ್ನಿದೆ. ನೀವು ಯಾವುದೇ ಇಯರ್ಗೆ ಹತ್ತು ಯಾವುದೇ ಕತ್ತು ಯಾವಾಗಲೂ ಅದು ಬೀಳಂಗಿಲ್ಲ, ನಮಗೆ ಕೈ ತಪ್ಪಿ ಹೋಗಂಗಿಲ್ಲ ಸರ್. ಇವತ್ತು ರೇಟ್ ಸಿಗಲ್ಲ ಕಾಯಿಪಲ್ಲ, ಅದು ಏನು ರೇಟ್ ಸಿಗಲ್ಲ ಅಂದರೆ ಓಕೆ, ಇದ್ರೊಳಗೆ ಹಾಲಿಂದಾಯಿತು, ಮರಿಗಳಾಗಿತ್ತು, ಎವರ್ ಗ್ರೀನ್ ಸರ್ ಇದು. ಎನಿ ಟೈಮ್ ಯಾವಾಗಾದ್ರೂ ನಾವು ಎಷ್ಟು ಮಹತ್ವ ಕೊಡ್ತೀವಿ ಅಷ್ಟು ನಮಗೆ ಫಲ ಕೊಡುತ್ತೆ. ಯಾವಾಗಲೂ ಆದಾಯ ತಂದು ಕೊಡುವಂತ ಚಟುವಟಿಕೆಗಳಿವು. ಹಾಗಾಗಿ ಯುವಕರು ಈ ತರದ ಚಟುವಟಿಕೆಗಳು ತೊಡಕೊಳ್ಳೋದು ಸೂಕ್ತ ಅಂತ ತುಂಬಾನೇ ಸಸ್ತಾರೆ. ನನ್ನ ಹತ್ರ 100 ಜನ ಬರಲಿ, 100 ಜನಕ್ಕೂ ಹೇಳ್ಕೊಡ್ತೀನಿ ನಾನು. ಇಲ್ಲಿ ನಮ್ಮ ರೈತರು ಇದ್ದಾರೆ, ಪ್ರತಿ ಒಬ್ಬರಿಗೂ ಇಲ್ಲೇ ಇಟ್ಕೋರಿ ಅಂತ ಹೇಳ್ತಾ ಇದ್ದೀನಿ. ಏನೇ ಕಾರ್ಯಕ್ರಮ ಇದ್ರೆ ನನ್ನ ಕೈಲಿ ಎಷ್ಟಾಗುತ್ತೆ ಹೇಳ್ತೀನಿ. ಯಾಕಂದ್ರೆ ರೈತರು ಇವಾಗ 6 ತಿಂಗಳಗಟ್ಟಲೆ ಒಂದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇವಾಗ ಸಜ್ಜಿ ಮೆಕ್ಕೆಜೋಳ ಅದಂತ 6 ಮಂತ್ ವೇಟ್ ಮಾಡ್ಬೇಕು ಅದಕ್ಕೆ. ಅದ್ರ ಜೊತೆನ ಈಗ ಮುಂಜಾನೆ ಏನ್ ಮಾಡ್ತೀರಪ್ಪ, ಅದೇ 1 ಅವರ್ ಅದೇ ಕೆಲಸ, ಮತ್ತೆ ಸಾಯಂಕಾಲ 1 ಅವರ್ ಕೆಲಸ. ಅದು ಬಿಟ್ಟು ಅದಷ್ಟು ಮತ್ತೆ ಏನಿಲ್ಲ. ಅದೇ ಏನು ನಮ್ಮ ಆದಾಯ ಸುಮ್ಮನೆ ದಲ್ಲಾಲ್ ಅಂಗಡಿ ತಗೊಂಡ್ಬಿಟ್ಟು ನಮ್ಗೆಲ್ಲ ಸುಮ್ಮನೆ ಅದೆಲ್ಲ ಎಕ್ಸ್ಟ್ರಾ ಬಡ್ಡಿ ಹಾಕಿಬಿಟ್ಟು ತಗೊಂಡು ರೈತರಿಗೆ ಇಷ್ಟ ಆಗಂಗಿಲ್ಲ ಸರ್ ಅದು. ಬಟ್ ಹಂಗಾಗ ಆರ್ಥಿಕವಾಗಿ ಹಿಂದುಳಿತಾ ಇದ್ದಾರೆ ನಮ್ಮ ರೈತರು. ಇವ್ ಪಾರ್ಟ್ ಟೈಮ್ ಇವ್ನ್ ಮಾಡ್ಕೊಂಡಿವಿ ಅಂದ್ರೆ ಆಕ್ಚುಲಿ ನಮ್ಮ ಹೊಲ ಕೈ ಕೊಡ್ತೀವಿ ಅಂದ್ರೆ ಅಟ್ಲೀಸ್ಟ್ ನಮ್ಮ ಮಟೀರಿಯಲ್ ರೈತಲ್ಲ ಅನ್ನೋದೊಂದು ಇದು ಸರ್. ಇವಾಗ ಹೈನುಗಾರಿಕೆ ಅನ್ನೋದಿದೆ, 15 ದಿನಕ್ಕೆ ನಮ್ಮ ದುಡ್ಡು ಎಲ್ಲಿ ಅವ್ರು ಇಟ್ಕೊಂತೀವಿ ಅಂದ್ರೆ ನಿಲ್ಲಲ್ಲ ಸರ್, ಕೈಯ ಕೊಟ್ಬಿಡ್ತಾರೆ. ಅದರಲ್ಲಿ ಏನಿಲ್ಲ ಸರ್, ಅದು ನಾವು ಏನ್ ಮರಿಗೆ ಏನ್ ಮಾಡ್ತೀವಿ ಅದೇ ಮಟೀರಿಯಲ್ ತಿಂದ್ ಬಿಟ್ಟಿದ್ದು ಅದು ಕೊಡುತ್ತೆ. ಈಗ ಹೈನುಗಾರಿಕೆ ಎಷ್ಟು ಪ್ರಮಾಣದಲ್ಲಿ ಇದೆ ನಿಮ್ಮಲ್ಲಿ? ನಮ್ಮ 2 ಆಕಳ ಇದೆ ಸರ್. ಪರ್ ಡೇ 1-8 ಲೀಟರ್ ಹಾಕ್ತೀವಿ ಸರ್. ಯಾವ ತಳಿ ಆಕಳುಗಳನ್ನ ಇಟ್ಕೊಂಡಿದ್ದೀವಿ? ಇವು ಇದು ಇಬ್ಬದಿಗೆ ತಳಿ ಸರ್. ಅದು ಅಂದ್ರೆ ಆಕ್ಚುಲಿ ರೈತರು ಇವನೇ ಕಟ್ಟಬೇಕು ಸರ್. ಹೌದು ಹೌದು ಸರ್. ಯಾವ ಕಾರಣಕ್ಕೆ? ಯಾಕಂದ್ರೆ ಇವ ಡಿಪೆಂಡ್ ಆಪ್ ಅನ್ನೋ ನಮಗೆ ಹಾಲ್ ಇದೆ ಅಲ್ಲ ಸರ್, ಅದು ಫ್ಯಾಟ್ ಮೇಲೆ ಅಮೌಂಟ್ ಬರುತ್ತೆ ನಮಗೆ. ಇವಾಗ ನಾನು ಜಾಸ್ತಿ ನಮ್ಗೆ ಹೆಚ್ಚಪ್ಪ ಕೊಡ್ತಾರೆ, ಸ್ವಲ್ಪ ರೋಗ ರುಜುಮ್ಗಳು ಜಾಸ್ತಿ ಸರ್ ಅದಕ್ಕೆ, ಮತ್ತೆ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ. ಇದು ಏನಂದ್ಬಿಟ್ಟು ನಮ್ ಜವರ್ ಟೈಪ್ ಬರುತ್ತೆ ಸರ್, ಇದು ನೀವ್ ಏನ್ ಹಾಕಿದ್ರು ತಿನ್ನುತ್ತೆ, ಬಟ್ ವಿತ್ ಡೆನ್ಸಿಟಿ ಕೊಡುತ್ತೆ ನಮ್ಗೆ, ಅಂದ್ರೆ ಫ್ಯಾಟ್ ಕೊಡುತ್ತೆ. ಒಳ್ಳೆ ರೇಟ್ ಒಳ್ಳೆ ರೇಟ್ ಸಿಗುತ್ತೆ ಫ್ಯಾಟ್ ಮೇಲೆ ಲೆಕ್ಕ ಸರ್. ಇವಾಗ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಇದು? ಇದು 4 ಲೀಟರ್ ಕೊಡ ಫರ್ ಅರ್ಲಿ ಮಾರ್ನಿಂಗು 4 ಮತ್ತೆ ಈವ್ನಿಂಗ್ 4 ಸರ್. ಪ್ರತಿದಿನ 8 ಲೀಟರ್ ಕೊಡುತ್ತೆ ಅಂದ್ರೆ ನಮಗೆ ಒಂದು 35-40 ರುಪೀಸ್ ಬೀಳುತ್ತೆ ಸರ್ ಫಾರ್ 1 ಲೀಟರ್ಗೆ. ಅದು ಅಂದ್ರೆ ಎಂತ ಇಲ್ಲ ಅಂದ್ರೆ ಒಂದು ಡೇ 400-300 ಮಿನಿಮಮ್. 300 ಫಿಕ್ಸ್ ಸರ್ ಅಂದ್ರೆ ಒಂದ್ ಆಕಳಿಗೆ ಅಂತವು ಎರಡೇ ಇಟ್ಕೊಂಡು ನಮ್ಮ ರೈತರು ಏನು ಇದು ಮಾಡೋದು ಬೇಡ, ತುಂಬಾನೇ ಆರ್ಥಿಕ ತುಂಬಾನೇ ಚೆನ್ನಾಗ್ ಹಾಕ್ತಾರೆ. ಮತ್ತೆ ಹಾಡುಗಳು ಇದಾವ ಸರ್, ಅದು 5 ಹಾಡು ಅಂದ್ರೆ 10 ಮರಿ ಹಾಕ್ತಾವ ಸರ್. ಅದು 10 ಮರಿ ಮತ್ತೆ ಹುಟ್ಟಿದ ತಕ್ಷಣ ಮರಿ ಏನು 2 ಹಾಕ್ತಾವಲ್ ಸರ್, ಹುಟ್ಟು ಮರಿ 3 ತಿಂಗಳಿಗೆ 5,000 ರೂಪಾಯಿ ಮರಿ ಕೊಡ್ತೀವಿ ಸರ್. 4-5,000 ಅಂದ್ರೆ ಒಂದು 50,000 ರೂಪಾಯಿ ಇದ್ರದಾಗ್ಬಿಡುತ್ತೆ ಮರಿದು. ಅಂದ್ರೆ 6 ಮಂತಿಗೆ ಒಂದು ಪೀಕ್ ಸರ್ ಅದು ಹಾಡಿಂದು. ಅಂದ್ರೆ ಮತ್ತೆ 1 ಇಯರ್ಗೆ 2 ಟೈಮ್ಸ್ ಅದು ಮರಿ ಹಾಕುತ್ತೆ ಸರ್ ಹಾಡು. ಆರ್ಥಿಕ ಸಂಕಷ್ಟಗಳನ್ನ ಎದುರಿಸ್ತಾ ಇರತಕ್ಕಂತಹ ಕುಟುಂಬಗಳು, ಅಲ್ಲಿ ಅಂತ ಕುಟುಂಬಗಳಲ್ಲಿ ಇರತಕ್ಕಂತ ಯುವಕರು, ಹೌದು ಸರ್, ನಿಮ್ಮ ಹಾಗೆ ಈ ರೀತಿ ಬಹು ಉಪಯೋಗಿ ಚಟುವಟಿಕೆಗಳು, ಬಹು ಆದಾಯ ತಂದು ಕೊಡುವಂತ ಕುರಿ ಸಾಕಾಣಿಕೆ, ಹೈನುಗಾರಿಕೆ ಇವನ್ನೆಲ್ಲ ಮಾಡಬೇಕು ಅನ್ನೋದು ತುಂಬಾ ಜೀವನದಿಂದ ಅರ್ಥವಾಗ್ತದೆ. ಜೊತೆಗೆ ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮ ಕೇಳುವಂತ ರೈತರಿಗೆ ಮತ್ತು ರೈತರ ಮಕ್ಕಳು ಯುವಕರಿಗೆ ಅವ್ರಿಗೆ ಏನ್ ಹೇಳಕ್ ಬಯಸ್ತಾರೆ? ಎಲ್ಲಾ ರೈತ ಬಾಂಧವರಿಗೆ ಹೇಳೋದೇನಂದ್ರೆ, ದಯವಿಟ್ಟು ಯಾವ್ದೇ ನೀವು ಯಾವ್ದೇ ನೌಕರಿ ಆಯ್ತು, ಯಾವ್ದೇ ಮಕ್ಕಳು ಯಾವ್ದೇ ಟೇಜ್ ಅಲ್ಲಿ ಇದ್ರಿ, ಕೃಷಿ ಭೂಮಿ ಅನ್ನೋದು ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಏನಂದ್ರೆ ಇದರಿಂದ ನಿಮಗೆ ಗೊತ್ತಿಲ್ಲ ಅಂದ್ರೆ ತಿಳಿದವ್ರ ತಕ್ಕ ಒಂದ್ ಸ್ವಲ್ಪ ಟೈಮ್ ಸೆಂಡ್ ಮಾಡ್ಕೊಂಡ್ಬಿಟ್ಟು ತಿಳ್ಕೊರಿ. ಬಟ್ ನಿಮ್ ನೌಕರಿ ತಕ್ಷಣ ಪಾರ್ಟ್ ಟೈಮ್ ಮಾಡ್ಕೋರಿ, ಏನ್ ತೊಂದರೆ ಇಲ್ಲ. ಇವತ್ ನೌಕರಿ ಇವತ್ ಇರುತ್ತೆ ನಾಳೆ ಹೋಗುತ್ತೆ, ಇದು ಶಾಶ್ವತ ಸರ್. ನೌಕರಿ ಡಿಪೆಂಡ್ ಮಂತ್ಲಿ ಕಾಯ್ಬೇಕು. ಇದು ಒಮ್ಮೆ ಬೆಳೆದ್ರೆ ಒಂದು ವರ್ಷ ಕುಂತ್ಕೊಂಡ್ ತಿನ್ಬಹುದು. ಆ ಉದ್ದೇಶದಿಂದ ರೈತ ಬಾಂಧವರ ಮಕ್ಕಳಿಗೆ ಯಾವ್ದೇ ಇಂಜಿನಿಯರಿಂಗ್ ಅಮೌಂಟ್ ಇರ್ಲಿ ಏನೇ ಮಾಡಿರ್ಲಿ, ದಯವಿಟ್ಟು ಬಟ್ ಕೃಷಿ ಒಳಗೆ ಮಹತ್ವ ಕೊಡಿ. ಹೈನುಗಾರಿಕೆ, ಟಗರು ಸಾಕಾಣಿಕೆ ಬಂದು ಕೇಳಿ ನಾವು ನಿಮ್ಗೆ ನಮ್ಗ ಕೈಲಾದಷ್ಟು ಹೇಳ್ಕೊಡ್ತೀವಿ ಸರ್. ನಾವು ಒಂದು 10-15 ಯುವಕರು ಬಂದ್ರು ಸಹಿತ ತರಬೇತಿ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ರಿ ನೀವು? ರೈ ಸರ್, ಏನೇ ಮಾಡಿ ಟೈಮ್ 24 ಅವರ್ಸ್ ಯಾವಾಗ ನಿಮ್ಮನ್ನ ಸಂಪರ್ಕಿಸ್ಬೇಕು ಅನ್ನೋದಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ತೀರಾ ನಮ್ಮ ಕೇಳುಗರಿಗೆ? ಕೊಡ್ತೀನಿ ಸರ್, ಹೇಳಿ. 8105 8105 23 68 23

ಜತ್ರೋಪ ಜತ್ರೋಪ ಹತ್ತರೋಪ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ ಜತ್ರೋಪ ಜತ್ರೋಪ ಹತ್ತರೋಪ ಎತ್ತರೂಪ ಭಾವೆ ಬದುಕು ಎತ್ತರೂಪ ಎತ್ತರೂಪ ಎತ್ತರೂಪ ಭಾವೆ ಬದುಕು ಎತ್ತರೂಪ ಜತ್ರೋಪ ಜತ್ರೋಪ ಹತ್ತರೂಪ ಹತ್ತರೂಪ ಜತ್ರೋಪ ಜತ್ರೋಪ ಹತ್ತರೂಪ ಹತ್ತರೂಪ ಹತ್ತರೂಪ ಹತ್ತರೂಪ ಹತ್ತರೂಪ ಹತ್ತರೂಪ ರೈತ ಬಂಧುಗಳೇ, ಇನ್ನು ಹೊತ್ತಾತು. ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣಂತೆ. ನಾಳಿನ ಕಿಸಾನ್ ವಾಣಿಯಲ್ಲಿ ನೆನಪೈತಲ್ಲ ರೈತ ಬಂಧುವರೇ, ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ. ವಿಷಯ ಮುಂಗಾರು ಬೆಳೆಗಳಲ್ಲಿ ಸಸ್ಯ ಸಂರಕ್ಷಣೆ. ಭಾಗವಹಿಸುವ ತಜ್ಞರು ಗಂಗಾವತಿ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಪಿಆರ್ ಬದರಿ ಪ್ರಸಾದ್ ಅವರು. ನೀವು ಸಂಪರ್ಕಿಸಿ ಅವರ ಜೊತೆ ಮಾತಾಡಿ, ನಮ್ಮ ದೂರವಾಣಿ ಸಂಖ್ಯೆಗಳು ನೆನಪದವಲ್ಲ, 0839942211 ಹಾಗೂ 200093. ಅದುವರೆಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ